ಶ್ರೀರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಏನಿಲ್ಲ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಏನಿಲ್ಲ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಏನಿಲ್ಲ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಏನಿಲ್ಲ. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶವಾಣಿ ಬುದುರಡಿಕೆಯ ಸುರಿದು ಕೊನೆಯಲ್ಲ ಬಡಿದು ಮಣಿಗಳ ಸುಲಿಯುವ. ಈಗ ಕೇಳಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ ಇವರ ಪ್ರಾಯೋಜಿತ ಕಾರ್ಯಕ್ರಮ ಅಡಿಕೆ ಅಡಿಕೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ವಿಷಯ ಅಡಿಕೆ ಕುರಿತು ತಾಂತ್ರಿಕ ಮಾಹಿತಿ. ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ ಕೆಳದಿ ಶಿವಪ್ಪ ನಾಯ್ಕ, ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರವರು ಇದ್ದಾರೆ. ಅವರಿಂದ ಇಂದು ಈ ವಿಷಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೇಳೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಅಡಿಕೆ ಕುರಿತ ತಾಂತ್ರಿಕ ಮಾಹಿತಿ ಈ ವಿಚಾರದ ಕುರಿತು ತಾವು ಪ್ರಾರಂಭದಲ್ಲಿ ಸ್ಥೂಲವಾಗಿ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳನ್ನು ತಿಳಿಸ. ಮುಖ್ಯವಾಗಿ ನಾವು ಈ ಮ್ಯಾಮ್ಕೋಸ್ಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂದ್ರೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಅವರು ಪ್ರಾಯೋಜನ ಮಾಡಿ ರೈತರಿಗೆ ಅನುಕೂಲಕ್ಕಾಗಿ ಕೊಟ್ಟಿರುವುದು ಬಹಳ ಸ್ವಾಗತಾರ್ಹವಾದಂಥದ್ದು. ತಾವು ಹೇಳಿದ ಹಾಗೆ ಅಡಿಕೆ ಬಹಳ ಮುಖ್ಯವಾದಂತಹ ಒಂದು ಪ್ಲಾಂಟೇಷನ್ ಬೆಳೆ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಬಹಳ ಮುಖ್ಯವಾಗಿದೆ. ಮತ್ತೆ ಇದರದ್ದು ನೀವು ಇತಿಹಾಸ ನೋಡಿದರೆ ಬಹಳ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಆಗಿದೆ. ಭಾರತೀಯ ಪರಂಪರೆಯಲ್ಲಿ ಇದು ಹಾಸು ಹೊಕ್ಕಾಗ್ಬಿಟ್ಟಿದೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ಒಂದು ಹೇಳ್ತಾರೆ ಗಾದೆ, ಮತ್ತು ಜನನದಿಂದ ಮರಣದವರೆಗೂ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಹಿತ ಅಡಿಕೆ ಉಪಯೋಗ ಇದೆ. ಎಲೆ ಮತ್ತು ಅಡಿಕೆಯನ್ನ ಮಗು ಜನಿಸಿದಾಗಾಯ್ತು, ಅದ ವಿವಿಧ ಕಾರ್ಯಕ್ರಮಗಳಾಯ್ತು, ಮದುವೆ ಸಮಾರಂಭಗಳಲ್ಲಾಯ್ತು, ತದನಂತರದಲ್ಲಿ ಅಂತಿಮ ಕಾರ್ಯಕ್ರಮಗಳಲ್ಲಿಯೂ ಸಹಿತ ಈ ಎಲೆ ಅಡಿಕೆಯನ್ನ ನಾವು ಉಪಯೋಗ ಮಾಡೋದು ತಮಗೆಲ್ಲ ತಿಳಿದ ವಿಚಾರ. ನೋಡಿ, 5ನೇ ಶತಮಾನದಲ್ಲಿ ಅಡಿಕೆ ಕೃಷಿಯ ಬಗ್ಗೆ ಉಪಯೋಗದ ಬಗ್ಗೆ ಕಾಳಿದಾಸ ರಘುವಂಶದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅದರಂತೆ ಈ ತಾಂಬೂಲವನ್ನ ಕೊಡುವಂತ ಸಂಪ್ರದಾಯ ಗುಪ್ತರ ಕಾಲದಲ್ಲಿ ಆಯ್ತು ಅಂತ ಅನೇಕ ಉಲ್ಲೇಖಗಳು ಇದ್ದಾವೆ. ಮತ್ತೆ ಒಂದಿಲ್ಲ ಒಂದು ಭಾಗ ಅಡಿಕೆದು ಉಪಯೋಗ ಆಗ್ತದೆ. ತಮಗೆಲ್ಲ ನೋಡಿರ್ಬೋದು, ತಾವು ಹಳ್ಳಿಗಳಲ್ಲಿ ನಾವು ಅದನ್ನ ಕಾಂಡವನ್ನ ಚಿಕ್ಕ ಚಿಕ್ಕ ಮನೆಗಳು ಏನಾದರೂ ಶೆಡ್ ಕಟ್ಟಲಿಕ್ಕೆ ಅವನ್ನೆಲ್ಲ ಉಪಯೋಗ ಮಾಡ್ತಾರೆ. ಮತ್ತೆ ಸಿಂಗಾರ ಅಥವಾ ಹಿಂಗಾರವನ್ನ ದೇವರ ಪೂಜೆಗೆ ಬಹಳ ಮುಖ್ಯವಾದಂಥದ್ದು. ಮತ್ತೆ ಮುರಮುಟ್ಟಾಗಿನೂ ಉಪಯೋಗ ಮಾಡ್ತೀವಿ. ಮತ್ತೆ ಸೋಗೆಗಳನ್ನ ತಟ್ಟೆ ತಯಾರಿಕೆಯಲ್ಲಿ ಉಪಯೋಗ ಮಾಡ್ತೀವಿ. ಇತ್ತೀಚೆಗೆ ತಮಗೆ ಗೊತ್ತಿದ್ದಾಗೆ ಪರಿಸರಕ್ಕೆ ಸ್ನೇಹಿಯಾದಂಥದ್ದು ಅಂದ್ರೆ ಆ ತಟ್ಟೆಯನ್ನ ಬೇರೆ ಪ್ಲಾಸ್ಟಿಕ್ ಅದೆಲ್ಲ ಬಹಳಷ್ಟು ಹಾನಿಕಾರಕ. ಈ ಅಡಿಕೆಯಿಂದ ಅಂದ್ರೆ ನೈಸರ್ಗಿಕವಾಗಿ ಇದು ಒಂದು ಸಸ್ಯಜನ್ಯ ಉತ್ಪನ್ನ ಆಗಿರೋದ್ರಿಂದ ಪರಿಸರಕ್ಕೆ ಹಾನಿಯಾಗದಂತೆ ಅದರಲ್ಲಿ ನಾವು ಎಲ್ಲ ಊಟವನ್ನ ಮಾಡಲಿಕ್ಕೆ ತಿಂಡಿಯನ್ನು ತಿನ್ಲಿಕ್ಕೆ ಬಳಸ್ತಾ ಇದ್ವಿ. ಈಗೆಲ್ಲ ಅನೇಕರು ಅದನ್ನ ಬಳಸ್ತಾ ಇದ್ದಾರೆ. ಇನ್ನೊಂದು ಬಹಳ ಮುಖ್ಯ ವಿಚಾರ ಅಂದ್ರೆ ಸಿಪ್ಪೆಯನ್ನು ಸಹಿತ ಗೊಬ್ಬರವಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಒಟ್ಟಲ್ಲಿ ತಾವು ಹೇಳೋ ಪ್ರಕಾರವಾಗಿ ಪ್ರತಿಯೊಂದು ಹಂತದಲ್ಲೂ ಅಡಿಕೆ ಉಪಯೋಗ ಜಾಸ್ತಿ. ಹೌದು ಸರ್. ಅದರಲ್ಲೂ ಕೂಡ ಈ ಆರೋಗ್ಯ ಬಗ್ಗೆ ಮಾತಾಡೋದ್ರೆ ಅಡಿಕೆ ಆರೋಗ್ಯ ಎಷ್ಟು ಉತ್ತಮ ಅಂತ ಹೇಳ್ತೀರಿ? ತಾವು ಹೇಳಿದ ಹಾಗೆ ನೋಡಿ, ನಮ್ಮ ಪೂರ್ವಜರು ಬಹಳ ವರ್ಷಗಳಿಂದ ಅಡಿಕೆಯನ್ನು ತಿಂತಾ ಬಂದಿದ್ದಾರೆ. ಅವರಿಗೆ ಯಾವುದೂ ರೋಗ ಮತ್ತೆ ತೊಂದರೆಗಳು ಕಾಣಿಸ್ಕೊಡ್ಲಿಲ್ಲ. ಇದು ಆಯುರ್ವೇದದಲ್ಲಿ ಸಹಿತ ಇದು ಸಾಕಷ್ಟು ಉಲ್ಲೇಖ ಇದೆ. ಸೋಮದೇವನ ಕಥಾ ಸರಿಸಾಗರದಲ್ಲಿ ಅಡಿಕೆ ಪಂಚಫಲಗಳಲ್ಲಿ ಸಹಿತ ಒಂದು ಅಂತ ಹೇಳ್ತಾರೆ. ಮತ್ತೆ ಅಡಿಕೆ ಅನೇಕ ಔಷಧೀಯ ಗುಣಗಳು ವಾಗ್ಭಟ 4ನೇ ಶತಮಾನದಲ್ಲೇನೆ ಇದರ ಒಂದು ಉಲ್ಲೇಖವನ್ನ ಮಾಡಿದ್ದಾರೆ. ಮತ್ತೆ ಆಯುರ್ವೇದದಲ್ಲಿ ಅಡಿಕೆ ಈ ಜಠರ ರೋಗಗಳ ನಿವಾರಣೆಗೆ, ಕರುಳು ರೋಗಗಳ ನಿವಾರಣೆಗೆ, ಚರ್ಮ ರೋಗ, ಕೆಮ್ಮು ಮತ್ತೆ ಹೊಟ್ಟೆಯಲ್ಲಿರುವಂತಹ ಕ್ರಿಮಿಗಳ ನಿರ್ಮೂಲನೆಗಾಗಿ ಸಹಿತ ಈ ಅಡಿಕೆಯನ್ನ ಉಪಯೋಗಿಸುವುದು ಆಯುರ್ವೇದದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಮತ್ತೆ ನಮ್ಗೆ ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಈ ಸಮಾರಂಭಗಳಲ್ಲಿ

ವಿವಿಧ ರಾಜ್ಯಗಳಲ್ಲಿ ಹೇಳೋದಾದ್ರೆ ಅಡಿಕೆ ಯಾವ್ಯಾವ ರಾಜ್ಯದಲ್ಲಿ ಬೆಳೀತಾ ಇದ್ದಾರೆ? ತಾವು ಕೇಳಿದ ಹಾಗೆ ಕರ್ನಾಟಕ ಅಲ್ಲದೆ ಕೇರಳದಲ್ಲಿ ಬೆಳೀತಾರೆ, ತಮಿಳುನಾಡಿನಲ್ಲಿ ಬೆಳೀತಾ ಇದ್ದಾರೆ, ಇತ್ತೀಚೆಗೆ ಆಂಧ್ರದಲ್ಲಿ ಆರಂಭ ಮಾಡಿಕೊಂಡಿದ್ದಾರೆ, ತೆಲಂಗಾಣದಲ್ಲಿ ಆರಂಭ ಮಾಡಿಕೊಂಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಮೊದಲಿಂದನೂ ಇದೆ, ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಇದೆ, ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇದೆ. ಈಶಾನ್ಯ ರಾಜ್ಯಗಳಂದ್ರೆ ಅಸ್ಸಾಂ ಇದೆ, ಮಿಜೋರಾಂ, ಮೇಘಾಲಯ, ಅಲ್ಲೆಲ್ಲ ಸ್ವಲ್ಪ ಅಡಿಕೆಯನ್ನು ಬೆಳೀತಿದ್ದಾರೆ, ಮುಖ್ಯವಾಗಿ ಕರ್ನಾಟಕ. ನೀವು ಭಾರತದಲ್ಲಿ ಕರ್ನಾಟಕ ಮುಖ್ಯ ಅಂತ ಹೇಳಿದ್ರೆ ಪ್ರಪಂಚದಾದ್ಯಂತ ಹೋಲಿಸ್ಕೊಂಡಾಗ ಭಾರತ 50% ಇದರಿಂದ ಹೇಳಿದ್ರು. ಅಂದ್ರೆ ಹೊರದೇಶಕ್ಕೆ ಹೋಲಿಸ್ಕೊಂಡಾಗ ಹೊರದೇಶದಲ್ಲಿ ಇದನ್ನು ಬೆಳೀತಾ ಇಲ್ಲ ಅಂತ ತಾವು ಹೇಳದ ಸರ್? ಇಲ್ಲ, ಬೆಳೀತಾ ಇದ್ದಾರೆ. ಅಂದ್ರೆ ಈಗ ನಮ್ಮ ಏಷ್ಯಾದ ಕೆಲ ರಾಷ್ಟ್ರಗಳಲ್ಲಿ ಬೆಳೀತಾರೆ, ಮುಖ್ಯವಾಗಿ ಚೀನಾದಲ್ಲಿ ಬೆಳೀತಾರೆ, ಬಾಂಗ್ಲಾದೇಶದಲ್ಲಿ ಬೆಳೀತಾರೆ, ಇಂಡೋನೇಷ್ಯಾ, ಥೈಲ್ಯಾಂಡ್, ಮಲೇಷಿಯಾ, ಮ್ಯಾನ್ಮಾರ್, ಶ್ರೀಲಂಕಾ, ನೇಪಾಳ, ಹೀಗೆ ಅನೇಕ ರಾಷ್ಟ್ರಗಳಲ್ಲಿಯೂ ಸಹಿತ ಅಡಿಕೆಯನ್ನು ಬೆಳೀತಾ ಇದ್ದಾರೆ. ಹೆಚ್ಚು ಕಡಿಮೆ ನಮ್ಮ ಏಷ್ಯನ್ ರಾಷ್ಟ್ರಗಳೇನಿದ್ದಾವಲ್ಲ, ಸೌತ್ ಈಸ್ಟ್ ಏಷ್ಯನ್ ರಾಷ್ಟ್ರಗಳಂತ ಹೇಳ್ತೇವೆ, ಅಲ್ಲೆಲ್ಲ ಸ್ವಲ್ಪ ಅಡಿಕೆಯ ಕೃಷಿ ಇದೆ. ಜೊತೆಗೆ ಅವಾಗಲೇ ಆರೋಗ್ಯ ಪೂರಕವಾಗಿ ಅಡಿಕೆ ಅಂತ ಹೇಳಿದ್ರೆ ಅಡಿಕೆಯಲ್ಲಿ ಪೋಷಕಾಂಶಗಳು ಬೇಕೇ ಆಗುತ್ತೆ ಅಂತ, ಎಷ್ಟು ಪ್ರಮಾಣದ ಪೋಷಕಾಂಶಗಳನ್ನು ತಾವು ಹೇಳ್ತಕ್ಕಂಥದ್ದು ಸರ್? ನೋಡಿ, ಇದು ನಾನು ಮೊದಲೇ ತಿಳಿಸಿದ ಹಾಗೆ ಅನೇಕ ಗ್ರಂಥಗಳಲ್ಲಿ ಇದರ ಆಯುರ್ವೇದಿಯ ಗುಣಗಳು ಉಲ್ಲೇಖ ಆಗಿದೆ, ಮತ್ತು ನಾವು ಚಿಕ್ಕಂದಿನಿಂದಲೂ ಅಡಿಕೆ ತಿನ್ನುವುದನ್ನು ಗಮನಿಸಿದ್ದೀವಿ. ಇದನ್ನ ನೀವು ಹೇಳಿದ ಹಾಗೆ ಇದು ಆರೋಗ್ಯ ದೃಷ್ಟಿಯಿಂದ ಅನಾಲಿಸಿಸ್ ಮಾಡಿದರೆ, ಆರೋಗ್ಯ ದೃಷ್ಟಿಯಿಂದ ಇದನ್ನ ಒಂದು ತುಲನಾತ್ಮಕ ಅಧ್ಯಯನವನ್ನು ಮಾಡಿದಾಗ ಒಂದು 100 ಗ್ರಾಂ ಅಡಿಕೆ ಎಷ್ಟು ಪ್ರೋಟೀನ್ ಇರ್ಬೋದು ನೀವು ಕೇಳ್ತಾ ಇರೋದು ಅಲ್ವಾ, ಎಷ್ಟು ಪ್ರೋಟೀನ್ ಬರ್ತದೆ, ಎಷ್ಟು ಕಾರ್ಬೋಹೈಡ್ರೇಟ್ ಇರ್ಬೋದು, ವಿಟಮಿನ್ಸ್ ಎಷ್ಟು ಇರ್ಬೋದು, ಈ ಥರನಾಗಿ ನೀವು ನೋಡಿ ಒಂದು 100 ಗ್ರಾಂ ಲೆಕ್ಕಾಚಾರಕ್ಕೆ ತೆಗೆದುಕೊಂಡ್ರೆ ಪ್ರೋಟೀನ್ ಒಂದು 4.2 ಅಂದ್ರೆ 4.2% ಪ್ರೋಟೀನ್ ಇರ್ತದೆ. ಕಾರ್ಬೋಹೈಡ್ರೇಟ್ ಶರ್ಕರೆ ಅಂತ ಹೇಳ್ತೇವೆ 46% ಇರ್ತದೆ. ಕೊಬ್ಬಿನ ಅಂಶ 8-12% ಫ್ಯಾಟ್ ಕಂಟೆಂಟ್ ಇರ್ತದೆ. ಅರೆಕೊಲಿನ್ ಬಹಳ ಮುಖ್ಯವಾದದ್ದು, ಇದು 0.08 ಅದಕ್ಕಿಂತ ಸ್ವಲ್ಪ ಕಡಿಮೆ ಇರ್ತದೆ. ಮತ್ತು ಫಾಲಿಫಿನಾಲ್ಸ್ ಒಂದು 79 ಅಂದ್ರೆ 79 mg ಫಾಲಿಫಿನಾಲ್ಸ್ ಒಂದು 100 ಗ್ರಾಂ ಅಡಿಕೆಗೆ ಇರ್ತದೆ. ಮತ್ತೆ ಟ್ಯಾನಿನ್, ಇದರಲ್ಲಿ ಟ್ಯಾನಿನ್ ಒಂದು ಮುಖ್ಯವಾದಂತ ಅಂಶ, ಟ್ಯಾನಿನ್ ಒಂದು 3.5% ಟ್ಯಾನಿನ್ ಇರ್ತದೆ. ಮತ್ತೆ ಪೊಟ್ಯಾಶ್ 0.4%, 100 ಗ್ರಾಮಿಗೆ 0.4% ಪೊಟ್ಯಾಶ್ ಇರ್ತದೆ. ರಂಜಕ 0.16% ರಂಜಕ ಇರ್ತದೆ. ಮೆಗ್ನೀಸಿಯಂ 0.05% ಮೆಗ್ನೀಸಿಯಂ. ಈ ಸತು ಅದನ್ನ PPM ಅಲ್ಲಿ ಹೇಳ್ತೀವಿ. PPM ಅಂದ್ರೆ ಸಹಜವಾಗಿ ನಾವು ರೈತರಿಗೆ ತಿಳಿಸ್ಕೊಡ್ಬೇಕಂದ್ರೆ 1 ಲೀಟರ್ ನೀರಿನೊಳಗೆ 1 ಗ್ರಾಮ್ ಹಾಕಿದ್ರೆ 1000 PPM ಬರ್ತದೆ. ಅಂದ್ರೆ ಇವರಿಗೆ ತಿಳಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ. ಈಗ ಸತ್ತು 8 PPM ಇರ್ತದೆ 100 ಗ್ರಾಮ್ನಲ್ಲಿ. ಅದೇ ತರನೇ ಕಬ್ಬಿಣ 91-92 PPM ಇರ್ತದೆ. ಮ್ಯಾಂಗನೀಸ್ 8-9 PPM ಇರ್ತದೆ. ಬೋರಾನ್ 12 PPM ಬೋರಾನ್ ಇರ್ತದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಇದು ಒಂದು ಪೋಷಕಾಂಶಗಳ ಆಗರ. ನಾವು ಈಗ ಹಳ್ಳಿಗಳಲ್ಲಿ ನಾವು ನೋಡ್ತೀವಿ ರೈತರು ಬೆಳಗ್ಗೆ ಒಂದ್ಸಲ ತಾಂಬೂಲ ಹಾಕ್ತಾರೆ, ಮತ್ತೆ ತಿಂಡಿ ಆದ್ಮೇಲೆ ಒಂದ್ಸಲ ಹಾಕ್ತಾರೆ, ಮತ್ತೆ ಮಧ್ಯಾಹ್ನ ಊಟ ಆದ ನಂತರ ಒಂದ್ಸಲ ಹಾಕ್ತಾರೆ, ರಾತ್ರಿ ಒಂದ್ಸಲ, ಈಗ ಒಂದು 4-5 ಸಲ ಹಾಕ್ತಾರೆ. ಆದ್ರೂ ಏನು ಸಮಸ್ಯೆ ಇಲ್ಲ, ಅವರು ಹಲ್ಲನ್ನು ಗಟ್ಟಿ ಇರ್ತವೆ. ರೈತರಲ್ಲಿ ನೋಡಿದಾಗ ಬಹಳಷ್ಟು ಅಡಿಕೆಯನ್ನ ತಿಂದುಬಿಟ್ಟು ಸದೃಢವಾಗಿರೋರನ್ನ ನಾವು ಅನೇಕ ವರ್ಷಗಳಿಂದ ನೋಡ್ತಾ ಇದ್ದೀವಿ. 2 ಎಕರೆ ಇರ್ತಕ್ಕಂಥವ್ರು 4 ಎಕರೆ, 4x8 16 ಈ ತರ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ರೈತರು ಯಾಕೆ ಇದಕ್ಕೆ ಇಷ್ಟು ಮಾರು ಹೋಗಿ ಅದನ್ನು ಬೆಳಿಲಿಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದಾರೆ ಅಂತ ತಾವು? ಒಳ್ಳೆ ಪ್ರಶ್ನೆ ಅದು. ಪ್ರಸ್ತುತ ಹಂಗಾಮಿನಲ್ಲಿ ಯಾಕೆ ಇಷ್ಟು ಅಡಿಕೆಯಿಂದ ಬಿದ್ದ್ಬಿಟ್ಟಿದ್ದಾರೆ ರೈತರು? ಒಂದು, ನಾನು ಈಗ ತಾನೇ ಹೇಳಿದ ಹಾಗೆ ಬೆಲೆ ಸ್ಥಿತಾಂತರವಾಗಿದೆ. ಹೌದಾ, ಅದು ಬಹಳ ಮುಖ್ಯ. ಯಾಕಂದ್ರೆ ನಾವು ಕೇಳೋದೇ ದುಡ್ಡು, ಈಗ 1 ಎಕರೆ ಹಾಕಿದ್ರೆ ಎಷ್ಟು ಬಂತು, 2 ಎಕರೆ ಹಾಕಿದ್ರೆ ಎಷ್ಟು ಬಂತು ಅಂತ ಕೇಳ್ತಾರೆ. ಹಾಗಾಗಿ ದುಡ್ಡು ಬಹಳ ಮುಖ್ಯ. ಎರಡನೇದು, ಕೂಲಿ ಕಾರ್ಮಿಕರ ಸಮಸ್ಯೆ ಇದ್ರಲ್ಲಿ ಅಷ್ಟಾಗೋದಿಲ್ಲ. ಯಾಕಂದ್ರೆ ಕೂಲಿ ಕಾರ್ಮಿಕರು ಯಾವಾಗ್ಲೂ ಬೇಕಾಗೋದಿಲ್ಲ ಇದರಲ್ಲಿ. ಒಂದು, ಸಿಂಪರಣೆ ಮಾಡಕ್ ಬೇಕಾಗ್ತದೆ. ಎರಡನೇದು, ಕೊಯ್ಲು ಮಾಡುವಾಗ ಸ್ವಲ್ಪ ಕಳೆ ನಿರ್ವಹಣೆ. ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡಾಗ ಅಡಿಕೆಯಲ್ಲಿ 2-3 ಸಲ ಮುಗಿದೋಗ್ಬಿಡ್ತಾರೆ. ಹಾಗಾಗಿ ಕೂಲಿ ಕಾರ್ಮಿಕರು ನಿರ್ದಿಷ್ಟ ಸಮಯದಲ್ಲಿ ಜಾಸ್ತಿ ಬೇಕಾಗ್ತದೆ. ಮತ್ತೆ ಈ ಒಂದು ವಸ್ತುವನ್ನ ನೀವು ಹೆಚ್ಚು ಕಾಲ ದಾಸ್ತಾನು ಮಾಡಿಡ್ಬಹುದು. ಬೇರೆ ಬೆಳೆಗಳನ್ನ ಅಷ್ಟು ದಾಸ್ತಾನು ಮಾಡಿಡ್ಲಿಕ್ಕಾಗಲ್ಲ. ಅಡಿಕೆಯನ್ನ ಸರಿಯಾಗಿ ಒಣಗಿಸಿದ್ದಾದ್ರೆ ಅದರದ್ದು ಮಾಯ್ಚರ್ ಪರ್ಸೆಂಟ್ ಅಂತ ಹೇಳ್ತೀವಿ, ಅಂದ್ರೆ ಅದರಲ್ಲಿ ಇರುವಂತ ನೀರಿನ ಮಟ್ಟ ಒಂದು 9-10% 9-10% ಅಷ್ಟಿದ್ರೆ ನೀವು ಸರಿಯಾಗಿ ಅದನ್ನ ನಿರ್ವಹಣೆ ಮಾಡಿಕೊಂಡು ಇಟ್ಕೋಬಹುದು. 1 ವರ್ಷ 2 ವರ್ಷ, ಕೆಲ ರೈತರು 3 ವರ್ಷ ಇಟ್ಟದ್ದನ್ನು ನಾನು ನೋಡಿದ್ದೀನಿ. ಅಂದ್ರೆ ಏನು ಅದರಲ್ಲಿ ಸಮಸ್ಯೆ ಆಗೋದಿಲ್ಲ. ಇದನ್ನ ಬೇರೆ ಬೆಳೆಗಳಲ್ಲಿ ನೀವು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇನ್ನೊಂದು ಮುಖ್ಯ ವಿಚಾರ ಅಂದ್ರೆ ಇದರಲ್ಲಿ ಬಲವಾದ ಮಾರುಕಟ್ಟೆ ವ್ಯವಸ್ಥೆ, ಸಹಕಾರಿ ಸಂಘಗಳು ಇದ್ದಾವೆ. ಈಗ ನೋಡಿ ಮ್ಯಾಮ್ಕೋಸ್ ಇದೆ, ತುಮ್ಕೋಸ್ ಇದೆ, ಆಪ್ಸ್ಕೋಸ್ ಇದೆ, ಕ್ಯಾಂಪ್ಕೋ ಇದೆ. ಇದಲ್ಲದೆ ಅನೇಕ ಸಣ್ಣ ಸಣ್ಣ ಸಹಕಾರಿ ಸಂಘಗಳು, ಪ್ರಥಮ ಪತ್ತಿನ ಸಹಕಾರಿ ಸಂಘಗಳು ಸಹಿತ ಅಡಿಕೆ ವ್ಯವಹಾರವನ್ನು ಮಾಡ್ತಾರೆ. ಹಾಗಾಗಿ ಒಂದು ಅಶೂರ್ಡ್ ಮಾರ್ಕೆಟ್ ಅಂತ ಹೇಳ್ತೇವಲ್ಲ, ಒಂದು ಪಕ್ಕಾ ಮಾರ್ಕೆಟ್ ಇದಕ್ಕೆ ಇದೆಯಪ್ಪ ಅಂತ ರೈತರಲ್ಲಿ ಭಾವನೆ ಇದೆ. ಹಾಗಾಗಿ ರೈತರು ಈ ಒಂದು ವ್ಯವಸ್ಥೆಯನ್ನೆಲ್ಲ ಗಮನಿಸಿಬಿಟ್ಟು ಅವರು ಈ ಅಡಿಕೆ ಹಾಕೋದು ಮತ್ತೆ ಕಳುವಾಗಲ್ಲ, ಕಡಿಮೆ, ತೀರ ಕಡಿಮೆ, ಯಾಕಂದ್ರೆ ಕೊಯ್ಲು ಮಾಡೋದು ಎತ್ತರದ ಮರ, ಕೊಯ್ಲು ಮಾಡೋದು ಕಷ್ಟ. ಇವೆಲ್ಲ ಕಾರಣಗಳಿಂದ ರೈತರು ಹೆಚ್ಚು ಅಡಿಕೆಯನ್ನು ಬೆಳಿಬೇಕಂತ ಇಷ್ಟಪಡ್ತಾ ಇದ್ದಾರೆ. ಒಳ್ಳೇದು ಸರ್, ತಾವು ಇದುವರೆಗೂ ಅಡಿಕೆಯ ತಾಂತ್ರಿಕ ಮಾಹಿತಿಯನ್ನ ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದೀರಿ. ಇದರ ಮುಂದುವರೆದ ಭಾಗವಾಗಿ ಮಣ್ಣು ಹಾಗೂ ಹವಾಗುಣ ಈ ಕುರಿತ ಚರ್ಚೆಯನ್ನ ಮುಂದಿನ ವಾರ ಪುನಃ ಮಾಡೋಣ ಸರ್. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಮ್ಯಾಮ್ಕೋಸ್ ಅಂದರೆ ಮಲೆನಾಡು ಅಡಿಕೆ ಮಾರಾಟ ಸಹಕಾರ ಸಂಘ ನಿಯಮಿತ ಶಿವಮೊಗ್ಗ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕೆಳದಿ ಶಿವಪ್ಪ ನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ಇಲ್ಲಿನ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೆಪ್ಪರ್. ಇವರನ್ನು ಸಂದರ್ಶಿಸಿ ಕಾರ್ಯಕ್ರಮವನ್ನ ನಿರ್ಮಿಸಿದವರು ಮಹೇಶ್ ಹೆಚ್ಎಂ, ಪ್ರಸ್ತುತಿ ಎಸ್ಆರ್ ಭಟ್. ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಇನ್ನು ಕೇಳೋಣ ತಾಳೆ ಬೆಳೆ ಕೃಷಿ ಕುರಿತು ಮಾಹಿತಿ. ತಾಳೆ ಬೆಳೆ ನಮ್ಮ ಮುಖ್ಯವಾದ ಒಂದು ಖಾದ್ಯ ತೈಲದ ಬೆಳೆ. ಈ ತಾಳೆ ಬೆಳೆಯನ್ನು ನಾವು ಹೆಚ್ಚು ಸಾವಯವ ಅಂಶ ಇರುವಂತಹ, ನೀರು ಚೆನ್ನಾಗಿ ಬಸಿದು ಹೋಗುವಂತಹ, ಆಳವಾದ ಕೆಂಪುಗೋಡು ಮತ್ತು ಮಧ್ಯಮ ಕಪ್ಪು ಮಣ್ಣಲ್ಲಿ ಬೆಳೆಯೋದು ಒಳ್ಳೆಯದು. ಈ ಮಣ್ಣಲ್ಲಿ ಹೆಚ್ಚು ಇಳುವರಿಯನ್ನು ಪಡಿಬಹುದು. ತಾಳೆ ಬೆಳೆಗೆ ಮಣ್ಣಿನ ರಸಸಾರ 6.5-7.5 ಇರಬೇಕಾಗತ್ತೆ. ಮಣ್ಣು ಕನಿಷ್ಠ 1 ಮೀಟರ್ ಆಳ ಇರಬೇಕು, ಅಂದರೆ 3.5 ಅಡಿಯಷ್ಟು ಆಳ ಇರಬೇಕಾಗತ್ತೆ. ತೇವಾಂಶದಿಂದ ಕೂಡಿದಂಥ ಉಷ್ಣ ಹವಾಮಾನ ತಾಳೆ ಬೆಳೆಗೆ ಸೂಕ್ತ. ಗರಿಷ್ಠ 29°C 33°C ಉಷ್ಣಾಂಶ ಇರಬೇಕಾಗತ್ತೆ. ಕನಿಷ್ಠ ಉಷ್ಣಾಂಶ 22°C 24°C ಇರಬೇಕಾಗತ್ತೆ. ವರ್ಷವಿಡೀ ಸಮಾನ ಹಂಚಿಕೆಯಲ್ಲಿ 2000 mm 3000 mm ಮಳೆ ಬೀಳುವಂತಹ, ಸಮುದ್ರ ಮಟ್ಟದಿಂದ 800 ಮೀಟರ್ ಎತ್ತರ, ಹಾಗೆಯೇ ಹೆಚ್ಚು ಪ್ರಕಾಶಮಾನ ಇರುವಂಥ ಪ್ರದೇಶಗಳು ತಾಳೆ ಬೆಳೆಗೆ ಬಹಳ ಉತ್ತಮ. ಮಳೆಯಾಶ್ರಿತ ಪ್ರದೇಶದಲ್ಲಿ ಮಳೆಗಾಲದ ಅಂದರೆ ಜೂನ್ ಆಗಸ್ಟ್ ತಿಂಗಳಿನಲ್ಲಿ ಈ ಸಸಿಗಳನ್ನು ನಾವು ನಾಟಿ ಮಾಡಿಕೊಳ್ಳೋದಕ್ಕೆ ಬಹಳ ಸೂಕ್ತವಾದಂಥ ಕಾಲ. ನೀರಾವರಿ ಪ್ರದೇಶದಲ್ಲಿ ವರ್ಷದ ಯಾವುದೇ ಕಾಲದಲ್ಲೂ ಕೂಡ ನಾವು ತಾಳೆ ಗಿಡಗಳನ್ನು ನೆಡಬಹುದು. ಇನ್ನು ನಾವು ಬಳಸ್ಕೊಳ್ಬೋದಾದಂಥ ತಳಿ ಅಂದರೆ ಟೆನರಾ ಅಂತ. ಈ ಟೆನರಾ ಎಂಬುವಂಥದ್ದು ಪ್ರಪಂಚದಾದ್ಯಂತ ಪ್ರಚಲಿತವಾದಂಥ ಹೈಬ್ರಿಡ್ ತಳಿ, ಸಂಕರಣ ತಳಿ. ಇದು ದಪ್ಪ ಚಿಪ್ಪನ್ನು ಹೊಂದಿರುವಂಥ ಡ್ಯೂರಾ ಮತ್ತು ಚಿಪ್ಪು ಇಲ್ಲದೇ ಇರುವಂಥ ಪಿಸಿಫೆರಾ ಎಂಬ ತಳಿಗಳ ಸಂಕರಣ ತಳಿ. ಹಣ್ಣು ತೆಳುವಾದ ಚಿಪ್ಪನ್ನು ಹೊಂದಿದ್ದು ಮಧ್ಯಮದಿಂದ ಅತಿ ಹೆಚ್ಚು ತಿರುಳನ್ನು ಹೊಂದಿರುತ್ತೆ, ಹಾಗೆಯೇ ಹೆಚ್ಚು ಎಣ್ಣೆ ಅಂಶವನ್ನು ಹೊಂದಿರುತ್ತೆ. ಇನ್ನು ನಾವು 1 ಹೆಕ್ಟೇರ್ ಅಂದರೆ 2.5 ಎಕರೆಯಲ್ಲಿ ತಾಳೆ ಕೃಷಿ ಮಾಡಬೇಕು ಅಂದರೆ 143 ಸಸಿಗಳು ಬೇಕಾಗ್ತವೆ. ಅಂದರೆ 9 ಮೀಟರ್ ಅಂತರದಲ್ಲಿ ಸಸಿಗಳನ್ನು ನಾವು ನಾಟಿ ಮಾಡಿದಾಗ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಕೂಡ ನಾವು ನಾಟಿ ಮಾಡೋದಕ್ಕೆ ಮೊದಲು 20 ಕಿಲೋಗ್ರಾಂನಷ್ಟನ್ನು ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ. ನಾಟಿ ನಂತರ 2-3 ವರ್ಷದವರೆಗೆ ನಾವು 25 ಕಿಲೋಗ್ರಾಂನಷ್ಟು ಈ ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಕೊಡ್ತಾ ಇರಬೇಕಾಗತ್ತೆ. ನಾಟಿ ಮಾಡಿದ 4 ವರ್ಷದ ನಂತರ ಪ್ರತಿ ಗಿಡಕ್ಕೆ 50 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಾವು ಸಿದ್ಧಪಡಿಸಿದಂಥ ಸಸಿಗಳನ್ನು ಬಳಸ್ಕೊಳ್ಳೋದು ಬಹಳ ಒಳ್ಳೆಯದು. ಈಗಾಗಲೇ ಹೇಳಿದ ಹಾಗೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 143 ಗಿಡಗಳನ್ನು ನಾವು ನಾಟಿ ಮಾಡ್ಕೋಬಹುದು. ಅಂತರ 9 ಮೀಟರ್ ಇರಬೇಕಾಗತ್ತೆ. ಈ ತಾಳೆ ಸಸಿಗಳನ್ನು ನಾವು ನಾಟಿ ಮಾಡೋದಕ್ಕೆ ತ್ರಿಕೋನ ಪದ್ಧತಿಯನ್ನು ಬಳಸ್ಕೋಬೇಕು. 9 ಮೀಟರ್ ಅಂತರದಲ್ಲಿ ಈ ಸಸಿಗಳನ್ನು ನಾವು ನಾಟಿ ಮಾಡ್ಕೋಬಹುದು. ಗುಣಿಗಳ ಗಾತ್ರ ಉದ್ದ 2 ಅಡಿ, ಅಗಲ 2 ಅಡಿ ಮತ್ತು ಆಳ 2 ಅಡಿ. ಈ ರೀತಿ ಗುಣಿಗಳನ್ನು ತೆಗೆದು ಅವುಗಳನ್ನು ಮೇಲ್ಮಣ್ಣು, ಕೊಟ್ಟಿಗೆ ಗೊಬ್ಬರದ ಜೊತೆಗೆ 125 ಗ್ರಾಂನಷ್ಟು ಸೂಪರ್ ಫಾಸ್ಫೇಟನ್ನು ಬೆರೆಸಿ ತುಂಬಬೇಕಾಗತ್ತೆ. ಆರೋಗ್ಯವಂತ ಸಸಿಗಳನ್ನು ಮಣ್ಣಿನ ಉಂಡೆಯೊಂದಿಗೆ ಈ ಗುಣಿಗಳ ಮಧ್ಯದಲ್ಲಿ ನಾಟಿ ಮಾಡಬೇಕಾಗತ್ತೆ. ನಾಟಿ ಮಾಡೋದಕ್ಕೆ 12-14 ತಿಂಗಳ ವಯಸ್ಸಿನ ಸಸಿಗಳನ್ನೇ ನಾವು ಬಳಸ್ಕೋಬೇಕಾಗತ್ತೆ. ನಾಟಿ ನಂತರ ನಾವು ಮೊದಲ 3 ವರ್ಷದವರೆಗೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಬೆಳಕಬಹುದು. ಬಾಳೆ, ದ್ವಿದಳ ಧಾನ್ಯಗಳು, ಎಣ್ಣೆಕಾಳುಗಳು, ಮೆಣಸಿನಕಾಯಿ ಮತ್ತು ತರಕಾರಿ ಬೆಳೆಗಳನ್ನು ಅಂತರ ಬೆಳೆಯಾಗಿ ಬೆಳಕಬಹುದು. ಇದರ ಜೊತೆಗೆ 8-10 ವರ್ಷ ವಯಸ್ಸಿನ ಇಳುವರಿ ನೀಡುವಂಥ ತೋಟಗಳಲ್ಲಿ ಅಥವಾ 15 ಅಡಿ ಎತ್ತರದ ಮರಗಳ ನೆರಳಿನಲ್ಲಿ ನಾವು ಕೋಕೋ, ಕರಿಮೆಣಸು, ಹೆಲಿಕೋನಿಯಾನಂತಹ ಬೆಳೆಗಳನ್ನು ಕೂಡ ಬೆಳಕಬಹುದು. ಮರಗಳ ಬುಡಗಳನ್ನು ಕಳೆಯಿಂದ ಮುಕ್ತವಾಗಿಡಬೇಕಾಗತ್ತೆ. ಮುಖ್ಯವಾಗಿ ಈ ಕಳೆನಾಶಕವಾದಂಥ ಗ್ಲೈಫೋಸೇಟನ್ನು ಈ ಉದ್ದೇಶಕ್ಕಾಗಿ ನಾವು ಬಳಸ್ಕೋಬಹುದು. ಕಳೆನಾಶಕ ಉಪಯೋಗಿಸಿದಾಗ ನೀರು ಹಾಯಿಸೋದನ್ನು ನಿಲ್ಲಿಸಬೇಕು. ಗಿಡದ ಪಾತಿನಲ್ಲಿ ಎಲೆ ಹೊದಿಕೆ ಮಾಡಬಹುದು. ಜೊತೆಗೆ ಹೊದಿಕೆ ಬೆಳೆ ಬೆಳೆಯೋದ್ರಿಂದ ಕಳೆ ನಿಯಂತ್ರಣವನ್ನು ಮಾಡಬಹುದು. ಇನ್ನು ಶಿಫಾರಸು ಮಾಡಿದ ರಸಗೊಬ್ಬರವನ್ನು ನಾವು ಮೇ, ಜೂನ್ ತಿಂಗಳು ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಿನಲ್ಲಿ 2 ಕಂತಿನಲ್ಲಿ ಕೊಡಬೇಕು. ಮುಖ್ಯವಾಗಿ ನಾವು ಗಿಡದ ವಯಸ್ಸಿನ ಮೇಲೆ ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಾಗತ್ತೆ. ಮೊದಲನೇ ವರ್ಷ 200 ಗ್ರಾಂನಷ್ಟು ಸಾರಜನಕ, 100 ಗ್ರಾಂನಷ್ಟು ರಂಜಕ ಮತ್ತು 200 ಗ್ರಾಂನಷ್ಟು ಪೊಟ್ಯಾಷು, ಹಾಗೆಯೇ 60 ಗ್ರಾಂನಷ್ಟು ಮೆಗ್ನೀಷಿಯಂ ಸಲ್ಫೇಟನ್ನು ಮೇ, ಜೂನ್ ತಿಂಗಳು ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಿನಲ್ಲಿ ಕೊಡಬೇಕಾಗತ್ತೆ. ಎರಡನೇ ವರ್ಷ 400 ಗ್ರಾಂನಷ್ಟು ಸಾರಜನಕ, 200 ಗ್ರಾಂನಷ್ಟು ರಂಜಕ ಮತ್ತು 400 ಗ್ರಾಂನಷ್ಟು ಪೊಟ್ಯಾಷು, ಹಾಗೆಯೇ 125 ಗ್ರಾಂನಷ್ಟು ಮೆಗ್ನೀಷಿಯಂ ಸಲ್ಫೇಟನ್ನು ಮೇ, ಜೂನ್ ತಿಂಗಳು ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಿನಲ್ಲಿ 2 ಕಂತಿನಲ್ಲಿ ಕೊಡಬೇಕಾಗತ್ತೆ. ಮೂರನೇ ವರ್ಷ ಮತ್ತು ಆಮೇಲೆ 600 ಗ್ರಾಂನಷ್ಟು ಸಾರಜನಕ, 300 ಗ್ರಾಂನಷ್ಟು ರಂಜಕ ಮತ್ತು 600 ಗ್ರಾಂನಷ್ಟು ಪೊಟ್ಯಾಷು, ಹಾಗೆಯೇ 250 ಗ್ರಾಂನಷ್ಟು ಮೆಗ್ನೀಷಿಯಂ ಸಲ್ಫೇಟನ್ನು ಮೇ, ಜೂನ್ ತಿಂಗಳು ಮತ್ತು ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಿನಲ್ಲಿ 2 ಕಂತುಗಳಲ್ಲಿ ಕೊಡಬೇಕಾಗತ್ತೆ. ಈ ಗೊಬ್ಬರವನ್ನು ತಾಳೆ ಮರದ ಬುಡದಿಂದ 2 ಮೀಟರ್ ಸುತ್ತಲೂ ಹರಡಿ ಮಣ್ಣಲ್ಲಿ ಮಿಶ್ರಣ ಮಾಡಬೇಕು. ತಾಳೆ ಮರಗಳಿಗೆ ಹಸಲೆ ಗೊಬ್ಬರವನ್ನು ಹೆಚ್ಚು ಫಲವತ್ತಾಗಿಲ್ಲದೇ ಇರುವಂಥ ಮಣ್ಣಲ್ಲಿ ಕೊಡೋದು ಬಹಳ ಒಳ್ಳೆಯದು. ತಾಳೆ ಮರಗಳಿಂದ ಹೆಚ್ಚಿನ ಇಳುವರಿ ಪಡಿಬೇಕಾದರೆ ನಾವು ಪ್ರತಿದಿನ ಪ್ರತಿ ಗಿಡಕ್ಕೆ 150 ಲೀಟರ್ನಷ್ಟು ನೀರನ್ನು ಕೊಡಬೇಕಾಗತ್ತೆ. ಮಣ್ಣು ಮತ್ತು ಹವಾಗುಣವನ್ನು ನೋಡಿಕೊಂಡು ನಾವು ನೀರನ್ನು ಕೊಡಬೇಕಾಗತ್ತೆ. ತಾಳೆ ಬೆಳೆನಲ್ಲಿ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ನಾಟಿ ಮಾಡಿದ 3 ವರ್ಷಗಳವರೆಗೆ ಒಣಗದಂಥ ರೋಗಬಾಧಿತ ಗರಿಗಳನ್ನು ಮತ್ತು ಹೂ ಗೊಂಚಲನ್ನು ಕತ್ತರಿಸಿ ತೆಗೆಯಬೇಕಾಗತ್ತೆ. ಗೊನೆ ಬಿಡುವಂಥ ಮರಗಳಲ್ಲಿ ಸುಮಾರು 40 ಗರಿಗಳನ್ನು ಬಿಟ್ಟು ಹೆಚ್ಚು ಗರಿಗಳನ್ನು ಕತ್ತರಿಸೋದು ಲಾಭದಾಯಕ ಅಂತ ಕಂಡುಬಂದಿದೆ. ಕೊಯ್ಲು ಮಾಡುವಾಗ ಕೆಲವು ಗರಿಗಳನ್ನು ಕತ್ತರಿಸೋದು ಅನಿವಾರ್ಯ. ಇಂತಹ ಸಂದರ್ಭದಲ್ಲಿ ಹೆಚ್ಚು ಗರಿಗಳನ್ನು ನಾವು ಕತ್ತರಿಸಬಾರದು. ವರ್ಷದಲ್ಲಿ ಒಂದು ಸರಿ ಆದ್ರೂ ಒಣಗದಂಥ ಎಲೆ ಮತ್ತು ಹೆಚ್ಚಿನ ಗರಿಗಳನ್ನು ಕತ್ತರಿಸಿ ಸ್ವಚ್ಛ ಮಾಡಬೇಕು. ಹೊಂಬಾಳೆಯನ್ನು ತೆಗೆದು ಕೂಡ ಬಹಳ ಮುಖ್ಯ. ತಾಳೆ ಗಿಡ ತುಂಬ ಚಿಕ್ಕದಾಗಿರುವಾಗ ಗಂಡು ಮತ್ತು ಹೆಣ್ಣು ಹೂಗೊಂಚಲು ಅಥವಾ ಹೊಂಬಾಳೆಗಳನ್ನು ಬೆಳೆಯೋದಕ್ಕೆ ಬಿಡದಲೆ ಕತ್ತರಿಸುವಂಥ ಕ್ರಮಕ್ಕೆ ಅಬ್ಲೇಷನ್ ಅಂತ ಕರೀತಾರೆ. ತಾಳೆ ಗಿಡವನ್ನು ನಾಟಿ ಮಾಡಿದ 14-18 ತಿಂಗಳಲ್ಲಿ ಹೂ ಬಿಡೋದಕ್ಕೆ ಪ್ರಾರಂಭಿಸುತ್ತೆ. ಹೂ ಬಿಡೋದಕ್ಕೆ ಪ್ರಾರಂಭ ಆದಮೇಲೆ ನಾವು ಹೊಂಬಾಳೆಗಳನ್ನು ಕಿತ್ತಾಕಬೇಕು. ಹೊಂಬಾಳೆಗಳನ್ನು ಕೈಯಿಂದಲೇ ಸುಲಭವಾಗಿ ಕೀಳಬಹುದು. ಇದರಿಂದ ಗಿಡ ಹೆಚ್ಚು ಆರೋಗ್ಯಕರವಾಗಿ ಬೆಳೆಯುತ್ತೆ. ಕಾಂಡ ಮತ್ತು ಬೇರುಗಳು ಬಲಿಷ್ಠವಾಗಿ ಬೆಳೀತವೆ. ಗಿಡಗಳ ಬೆಳವಣಿಗೆಗೆ ಅನುಗುಣವಾಗಿ ಹೂಗಳ ನಿರ್ಮೂಲನೆಯನ್ನು ನಾಟಿ ನಂತರದ 2-3 ವರ್ಷದವರೆಗೆ ಮುಂದುವರಿಸಬಹುದು. ಎಣ್ಣೆಯ ತಾಳೆ ಬೆಳೆ ಪರಕೀಯ ಪರಾಗಸ್ಪರ್ಶದಿಂದ ಕಾಯಿಕಚ್ಚುವಂತಹ ಒಂದು ಮರ. ನಾಟಿ ಮಾಡಿದ 6 ವರ್ಷದವರೆಗೆ ಕೃತಕ ಪರಾಗಸ್ಪರ್ಶ ಕ್ರಿಯೆ ಬಹಳ ಅತ್ಯಗತ್ಯ. ಆನಂತರ ವಾತಾವರಣದಲ್ಲಿ ಪರಾಗರೇಣುಗಳ ಸಾಂದ್ರತೆ ಸಾಕಷ್ಟಿರೋದ್ರಿಂದ ನೈಸರ್ಗಿಕ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ. ಸಂಪೂರ್ಣ ಪರಾಗಸ್ಪರ್ಶ ಮತ್ತು ಗರ್ಭಾಂಕುರವಾಗಿ ಹೆಚ್ಚು ಫಸಲು ಬರೋದಕ್ಕೆ ಇಲಿಯೋಡೋಬಿಯಸ್ ಕೆಮರೋನಿಕಸ್ನಂತಹ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುವಂಥ ಕೀಟಗಳ ಅವಶ್ಯಕತೆ ಇದೆ. ಪರಾಗರೇಣುಗಳ ಸಾಂದ್ರತೆ ಸಾಕಷ್ಟಿರುವಾಗ ನೈಸರ್ಗಿಕ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ. ಪರಾಗರೇಣುಗಳ ಸಂಗ್ರಹಕ್ಕಾಗಿ ಹೂ ಬಿಡೋದಕ್ಕೆ ಮೊದಲು ಗಂಡು ಹೂಗೊಂಚಲುಗಳನ್ನು ಚೀಲದಲ್ಲಿ ತುಂಬಿ ಕಟ್ಟಬೇಕು. ಹೂ ಬಿಡೋದಕ್ಕೆ ಪ್ರಾರಂಭವಾದಾಗ ಹೂಗೊಂಚಲನ್ನು ಚೀಲದಿಂದ ಕತ್ತರಿಸಿ ಸೂರ್ಯನ ಬಿಸಿಲಿನಲ್ಲಿ 5 ಗಂಟೆ ಒಣಗಿಸಬೇಕು. ಚೀಲದಲ್ಲಿ ಉದುರದಂಥ ಪರಾಗರೇಣುಗಳನ್ನು ಜರಡಿ ಹಿಡಿದು ನಾವು ತೇವಾಂಶ ರಹಿತ ಡಬ್ಬಿಗಳಲ್ಲಿ ಸಂಗ್ರಹಿಸಿಡಬೇಕಾಗತ್ತೆ. ಈ ಪರಾಗರೇಣುಗಳು 30 ದಿನಗಳ ಕಾಲ ಸಜೀವವಾಗಿರ್ತವೆ. ಹೆಣ್ಣು ಹೂಗಳ ಶಲಾಕಾಗ್ರದ ಮೇಲೆ ಪರಾಗರೇಣುಗಳನ್ನು ನಾವು ಸ್ಪರ್ಶಿಸೋದರ ಮೂಲಕ ಪರಾಗಸ್ಪರ್ಶ ಕ್ರಿಯೆ ಪೂರ್ಣವಾಗುತ್ತೆ. ಈ ಎಣ್ಣೆ ತಾಳೆ ಬೆಳೆಗೆ ಹೆಚ್ಚಿನ ರೋಗ ಮತ್ತು ಕೀಟಗಳ ಹಾವಳಿ ಇರೋದಿಲ್ಲ. ಆದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸುಳಿ ಕೊರೆಯುವಂಥ ದುಂಬಿ, ಕೆಂಪು ಮೂತಿ ಹುಳು ಮತ್ತು ನಿಧಾನವಾಗಿ ಚಲಿಸುವಂಥ ಕಂಬಳಿ ಹುಳು, ಹಾಗೆಯೇ ಎಲೆ ಚುಕ್ಕೆ ರೋಗ, ಚಿಬ್ಬು ರೋಗ, ಸುಳಿ ಕೊಳೆ ರೋಗ ಮತ್ತು ಅಣಬೆ ರೋಗಗಳು ಅಪರೂಪವಾಗಿ ಕಾಣಿಸ್ಕೊಳ್ತವೆ. ಈ ಎಣ್ಣೆ ತಾಳೆ ಬೆಳೆಯಲ್ಲಿ ಗೊಂಚಲಿನಲ್ಲಿ ಕಾಯಿ ಕಟ್ಟದೆ ಇರುವಂಥದ್ದು ಒಂದು ಮುಖ್ಯವಾದ ಸಮಸ್ಯೆ. ಕಡಿಮೆ ಕಾಯಿಗಳನ್ನು ಕಟ್ಟುವಂಥದ್ದು, ಒಂದೂ ಕಾಯಿ ಕಟ್ಟದೆ ಇರೋವಂಥದ್ದು, ಜೊತೆಗೆ ಕಾಯಿಗಳು ಒಣಗೋದು ಅಥವಾ ಕಾಯಿಗಳು ಕೊಳತು ಹೋಗೋದು ಇದರ ಮುಖ್ಯ ಲಕ್ಷಣಗಳು. ತೇವಾಂಶದ ವಾತಾವರಣ ಇದ್ದಾಗ ಶಿಲೀಂಧ್ರದ ಹಾವಳಿಯಿಂದ ಗೊಂಚಲುಗಳ ಕೊಳೆಯುವಿಕೆ ತೀವ್ರವಾಗುತ್ತೆ. ಕೃತಕವಾಗಿ ಪರಾಗಸ್ಪರ್ಶವನ್ನು ಮಾಡೋದು ಅಥವಾ ಈ ಪರಾಗಸ್ಪರ್ಶವನ್ನು ಮಾಡುವಂಥ ದುಂಬೆಗಳನ್ನು ತೋಟದಲ್ಲಿ ಬಿಡೋದ್ರಿಂದ ಈ ಗೊಂಚಲಲ್ಲಿ ಕಾಯಿ ಕಟ್ಟದೇ ಇರುವಂಥ ಸಮಸ್ಯೆಯನ್ನು ನಾವು ನಿವಾರಿಸಬಹುದು. ಇನ್ನು ಕೊಯ್ಲಿನ ಒಂದು ಕ್ರಮಕ್ಕೆ ಬಂದರೆ, ಮಾಗಿದ ಹಣ್ಣುಗಳು ಗೊಂಚಲಿನಲ್ಲಿ ಸಡಿಲವಾದಾಗ ಕೊಯ್ಲಿನ ಸಮಯ ಅಂತ ನಾವು ನಿರ್ಧಾರ ಮಾಡ್ಕೋಬಹುದು. ಉಳಿ ಅಥವಾ ಕತ್ತಿಯನ್ನು ಬಿದಿರಿನ ಕೋಲಿಗೆ ಸಿಕ್ಕಿಸಿ ಗೊಂಚಲುಗಳನ್ನು ಕತ್ತರಿಸಬಹುದು. ಮೊದಲು ಗೊಂಚಲನ್ನು ಹಿಡಿದಿರುವಂಥ ಗರಿಯನ್ನು ಕತ್ತರಿಸಿದ ನಂತರ ಗೊಂಚಲನ್ನು ಕತ್ತರಿಸಬೇಕು. ಇನ್ನು ಮುಖ್ಯವಾಗಿ ನಾವು ತಾಜಾ ಹಣ್ಣಿನ ಗೊಂಚಲು ಸಂಪೂರ್ಣವಾಗಿ ಬೆಳೆದು ಕಟಾವಿಗೆ ಸಿದ್ಧವಾದಾಗ ಕೆಲವು ಅಂಶಗಳನ್ನು ಗಮನಿಸಬೇಕು. ಇವುಗಳನ್ನು ಕಟಾವು ಸೂಚಕಗಳು ಅಂತ ಕರೀತಾರೆ. ಹಣ್ಣುಗಳು ಕಿತ್ತಳೆ ಹಳದಿ ಬಣ್ಣಕ್ಕೆ ತಿರುಗಿರ್ತವೆ. ಪ್ರತಿ ಗೊಂಚಲಿನಿಂದ ಸುಮಾರು 5-10 ಹಣ್ಣುಗಳು ತಾವಾಗೆ ಉದುರು ಹೋಗ್ತವೆ. ಹಣ್ಣುಗಳನ್ನು ಬೆರಳಿನಿಂದ ಬಲವಾಗಿ ಒತ್ತಿದಾಗ ಕಿತ್ತಳೆ ಬಣ್ಣದ ಎಣ್ಣೆ ಹೊರಗಡೆ ಬರುತ್ತೆ. ಸಾಮಾನ್ಯವಾದ ಒಂದು ನಿರ್ವಹಣೆಯಲ್ಲಿ 1 ಹೆಕ್ಟೇರ್ ಅಂದರೆ 2.5 ಎಕರೆ ತೋಟದಿಂದ 12 ಟನ್ನಷ್ಟು ಈ ತಾಜಾ ತಾಳೆ ಹಣ್ಣಿನ ಗೊಂಚಲುಗಳನ್ನು ನಾವು ಪ್ರತಿ ವರ್ಷ ಪಡಿಬಹುದು. ಈ ಹಣ್ಣಿನ ಗೊಂಚಲುಗಳಿಂದ ಅಂದಾಜು ನಾವು 2.5 ಟನ್ನಷ್ಟು ತಾಳೆ ಎಣ್ಣೆಯನ್ನು ಪಡಿಬಹುದು. ಮುಖ್ಯವಾಗಿ ಕಟಾವಿಗೆ ಕೆಲವೊಂದು ಉಪಕರಣಗಳು ಬೇಕಾಗ್ತವೆ. ಸಣ್ಣ ವಯಸ್ಸಿನ ಗಿಡಗಳಲ್ಲಿ ಕಟಾವು ಮಾಡೋದಕ್ಕೆ ಅಲ್ಯೂಮಿನಿಯಂ ಅಥವಾ ಕಬ್ಬಿಣದ ಸರಳಿಗೆ ಜೋಡಿಸಲಾದಂಥ ಮೊನಚಾದ ಅಗಲಬಾಯಿಯ ಉಳಿ ಸಾಕಾಗುತ್ತೆ. 8 ಅಡಿಗಿಂತ ಹೆಚ್ಚು ಎತ್ತರದ ವಯಸ್ಕ ಮರದಲ್ಲಿ ಕಟಾವನ್ನು ಮಾಡೋದಕ್ಕೆ 45 ಅಡಿ ಎತ್ತರದವರೆಗೆ ವಿಸ್ತರಿಸಬಹುದಾದಂಥ ಅಲ್ಯೂಮಿನಿಯಂ ಕೊಳವೆಗೆ ಜೋಡಿಸಲಾದಂಥ ಹರಿತವಾದಂಥ ಕೊಯ್ಲು ಕತ್ತಿ ಬೇಕಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ತಾಳೆ ಬೆಲೆ ಕೃಷಿಯ ಕುರಿತು ಮಾಹಿತಿಯನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಗದೀಶ್ ಪಿಎಂ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಯಿಂದ 27,200 ರೂಪಾಯಿ, ಅರಬಿಕಾ ಚೆರಿ 15,200 ರೂಪಾಯಿಯಿಂದ 17,000 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 22,200 ರೂಪಾಯಿಯಿಂದ 22,900 ರೂಪಾಯಿ, ರೊಬೆಸ್ಟಾ ಚೆರಿ 12,200 ರೂಪಾಯಿಯಿಂದ 13,200 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೃಷಿ ರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಚೇಯಂಡಾಣೆ ನರಿಯಂದಡ ಗ್ರಾಮತ್ರ ಬೌವಿಯರೆಂಡ ಪೌತಿ ಬೋಪಯ್ಯ ಅಂಗಡ ಮೂವ ಅಪ್ಪಣ್ಣ ಅಯ್ಯಂಗ ಇಂದು ಮರಣಪಟ್ಟಿತ್ತು. ಬೌವಿಯರೆಂಡ ಅಪ್ಪಣ್ಣ ಅಂಗಡ ಆಕೇರಿ ಕಾರ್ಯ ನಾಳೆ ಮೆಚ್ಚಣ ನಡಪಂದು ಒಕ್ಕಕರ ಅರ್ಚಿಟ್ಟಿತು. ವಿರಾಜಪೇಟೆ ಕೇಟೋಳಿ ನಿವಾಸಿ ಹೆಚ್ಎನ್ ಭೈರಪ್ಪ ಬೈರ ಅವರು ಇಂದು ನಿಧನರಾದರು. 83 ವರ್ಷ ಪ್ರಾಯದ ಹೆಚ್ಎನ್ ಭೈರಪ್ಪ ಬೈರ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2:30 ಕ್ಕೆ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಭಾಗಮಂಡಲ ಕೋರಂಗಾಲ ಗ್ರಾಮದ ನಂಗಾರು ದಿವಂಗತ ಮಾಲಪ್ಪ ಅವರ ಮಗ ಬಾಲಕೃಷ್ಣ ಬಾಲು ಅವರು ಇಂದು ನಿಧನರಾದರು. 68 ವರ್ಷ ಪ್ರಾಯದ ಬಾಲಕೃಷ್ಣ ಬಾಲು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಯ ಒಳಗೆ ಅವರ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533 9449829233 ಅಥವಾ jgcs.co.in. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನವರ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಉಪಯೋಜನೆಯಡಿ ಅನುಷ್ಠಾನಗೊಂಡಿರುವ ಕಾರ್ಯಕ್ರಮಗಳಲ್ಲಿ ಶೇಕಡಾ 95% ಪ್ರಗತಿ ಸಾಧಿಸಿದ್ದು ಮಾರ್ಚ್ 29ಕ್ಕೆ ಮುಟ್ಟ ಶೇಕಡಾ 100ರ ಪ್ರಗತಿ ಸಾಧಿಸೋ ಕೂತ ಜಿಲ್ಲಾಧಿಕಾರಿ ವೆಂಕಟರಾಜಾವು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಳು. ಇವು ಇಂದು ತಮ್ಮ ಕಚೇರಿಯ ಸಭಾಭಾಡಲ್ಲಿ ನಡೆದ ಅನುಸೂಚಿತ ಜಾತಿ ಮತ್ತೆ ಅನುಸೂಚಿತ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಜಿಲ್ಲಾ ಜಾಗೃತಿ ಮತ್ತೆ ಉಸ್ತುವಾರಿ ಸಮಿತಿ ಸಭೆ ಹಂಗೆ ಎಸ್ಸಿಎಸ್ಟಿ ಟಿಎಸ್ಪಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತಾಡಿದವು. ಎಸ್ಸಿಎಸ್ಟಿ ಕಾಲೋನಿಗೆ ಅಗತ್ಯ ಮೂಲ ಸೌಲಭ್ಯ ತಲುಪಿಸುವುದು, ಪಡಿತರ ಚೀಟಿ ಹಂಚಿಕೆ, ಹಕ್ಕುಪತ್ರ ಹಂಚದು ಸೇರಿದಂಗೆ ಬೇರೆ ಬೇರೆ ವಿಷಯಗಳ ಕುರಿತಂಗೆ ಈ ಸಂದರ್ಭ ಚರ್ಚೆ ನಡೆದು ಈ ಸಭೆಯಲ್ಲಿ ನಗರಾಭಿವೃದ್ದಿ ಶಾಖೆನ ಯೋಜನಾ ನಿರ್ದೇಶಕರಾದ ಬಿ ಬಸಪ್ಪ, ತಹಶೀಲ್ದಾರರಾದ ಪ್ರವೀಣ್ ಕುಮಾರ್, ಇಒ ಮುಖ್ಯಾಧಿಕಾರಿಗ, ಸಮಾಜ ಕಲ್ಯಾಣ ಇಲಾಖೆನ ಉಪನಿರ್ದೇಶಕರಾದ ಶೇಖರ್ ಸೇರಿದಂಗೆ ಬೇರೆ ಬೇರೆ ಇಲಾಖೆನ ಅಧಿಕಾರಿಗ ಮುಖ್ಯಪಟ್ಟು ಹಾಜರಿದ್ದವು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕ್ಷಯರೋಗ ವಿಭಾಗ ಮಡಿಕೇರಿ ಕೊಡಗು ಜಿಲ್ಲೆಯ ವತಿಯಿಂದ ರಾಷ್ಟೀಯ ಕ್ಷಯರೋಗ ನಿಯಂತ್ರಣ ಕಾರ್ಯಕ್ರಮದಡಿ ಕ್ಷಯಮುಕ್ತ ಭಾರತ 2025ರ ಅಭಿಯಾನ ಸಂಬಂಧ ವಿಶ್ವ ಕ್ಷಯರೋಗ ದಿನಾಚರಣೆ ಇಂದು ವೈದ್ಯಕೀಯ ಕಾಲೇಜಿನ ಸಭಾಭಾಡಲಿ ನಡೆದು ಹೌದು, ನಾವು ಕ್ಷಯರೋಗವನ್ನು ಕೊನೆಗೊಳಿಸಬಹುದು, ಬದ್ಧರಾಗಿರಿ, ಹೂಡಿಕೆ ಮಾಡಿ, ತಲುಪಿಸಿ ತೇಳುವ ಘೋಷವಾಕ್ಯದೊಟ್ಟಿಗೆ ಮಾಹಿತಿ ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾ ಸತೀಶ್ ಕುಮಾರ್, ಡಿಟಿಒ ಡಾ ಸನತ್ ಕುಮಾರ್, ಡಾ ಲೋಕೇಶ್, ಮುಖ್ಯ ನೆಂಟರುಗಳಾಗಿ ಡಾ ಆನಂದ್ ಹಂಗೆ, ಭಾರತೀಯ ರೆಡ್ಕ್ರಾಸ್ ಸಂಸ್ಥೆ ಕೊಡಗು ಸಭಾಪತಿಗಳಾದ ರವೀಂದ್ರ ರೈಯವು ಹಾಜರಿದ್ದವು. ಜಿಲ್ಲೆಯಲ್ಲಿ 21 ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಗಳಿಗೆ ಪ್ರಶಸ್ತಿ ಪತ್ರ ಮತ್ತೆ ನೆನಪಿನ ಕಾಣಿಕೆ ಕೊಟ್ಟು ಗೌರವಿಸಲಾಯಿತು. ಕ್ಷಯರೋಗದ ಅರಿವಿಗಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜಿಂಗಲ್ಸ್ ಹಂಗೆ ಆರೋಗ್ಯ ಶಿಕ್ಷಣ ಸ್ಟಾಲ್ನ ಶುರು ಮಾಡಿ ಮಾಹಿತಿ ನೀಡಲಾಯಿತು. ಕೊಡಗು ವಿಶ್ವವಿದ್ಯಾಲಯ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ವತಿಯಿಂದ ಕರ್ನಾಟಕ ಸರ್ಕಾರದ ಕೊಡುಗಟ್ಟಲ್ಲಿ ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಮಹಾವಿದ್ಯಾಲಯದ ಅಮೃತ ಮಹೋತ್ಸವದ ನಿಟ್ಟಿನಲ್ಲಿ ಸುಸ್ಥಿರ ಅಭಿವೃದ್ದಿಗಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ತೇಳುವ ವಿಷಯದಲ್ಲಿ ಕನ್ನಡದಲ್ಲಿ 5ನೇ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಮ್ಮೇಳನ ಇದೇ 25, 26 ಮತ್ತು 27ಕ್ಕೆ ಮಡಿಕೇರಿನ ಎಫ್ಎಂಸಿ ಕಾಲೇಜಲ್ಲಿ ನಡೆದಿದೆ. ನಾಳೆ ಬೆಳಗ್ಗೆ ನಡೆಯುವ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು, ಉನ್ನತ ಶಿಕ್ಷಣ ಸಚಿವರು, ಶಾಸಕರು, ಸಂಸದರು, ವಿಧಾನ ಪರಿಷತ್ ಸದಸ್ಯರು, ಬೇರೆ ಬೇರೆ ವಿಶ್ವವಿದ್ಯಾಲಯದ ಕುಲಪತಿಗ, ಸಿಂಡಿಕೇಟ್ ಸದಸ್ಯರು ಸೇರಿದಂಗೆ ಮುಖ್ಯಪಟ್ಟು ಹಾಜರಿದ್ದವೆ. ಹಂಗೇನೆ ಉಸ್ತುವಾರಿ ಸಚಿವರು ಮತ್ತೆ ತಮ್ಮ ಪ್ರವಾಸ ಕಾರ್ಯಕ್ರಮದಲ್ಲಿ ನಾಳೆ ಸಾಯಂಕಾಲ ಪೊನ್ನಂಪೇಟೆ ತಾಲೂಕು ನಾಗರಹೊಳೆ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಗೆ ಭೇಟಿ ಕೊಟ್ಟವೆ. ನಾಡ್ದು ಬೆಳಗ್ಗೆ ವಿರಾಜಪೇಟೆ ಹಂಗೆ ಪೊನ್ನಂಪೇಟೆ ತಾಲೂಕುಗಳ ತಾಲೂಕು ಮಟ್ಟದ ಅಧಿಕಾರಿಗಳೊಟ್ಟಿಗೆ ಸಭೆ ನಡೆಸುವೆ ಅಂತ ಸಚಿವರ ಆಪ್ತ ಕಾರ್ಯದರ್ಶಿಯು ತಿಳಿಸೇಳು. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಅಡಿ ಕೊಡಗು ಜಿಲ್ಲೆಯಲ್ಲಿರುವ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ಇದೇ ತಿಂಗಳ 25 ಮತ್ತು 26ಕ್ಕೆ 2 ದಿನಗಳ ಜೀವ ವೈವಿಧ್ಯತೆನ ಸಂರಕ್ಷಣೆ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ಹವಾಮಾನ ಬದಲಾವಣೆಯನ್ನು ತಗ್ಗಿಸುವಿಕೆ ಕುರಿತಂಗೆ ರಾಷ್ಟೀಯ ಸಮ್ಮೇಳನ ಆಯೋಜಿಸಲಟ್ಟು. ಈ ಸಮ್ಮೇಳನದಲ್ಲಿ ದೇಶದ ಬೇರೆ ಬೇರೆ ವಿಶ್ವವಿದ್ಯಾಲಯಗ ವೈಜ್ಞಾನಿಕ ಸಂಸ್ಥೆಗ ಮತ್ತೆ ಜೀವ ವೈವಿಧ್ಯತೆನ ಕುರಿತಂಗೆ ಸಂಶೋಧನೆ ಶಿಕ್ಷಣದಲ್ಲಿ ತೊಡಗಿರುವ ವಿಜ್ಞಾನಿಗ ಭಾಗವಹಿಸುವೆ. ಸಮ್ಮೇಳನದಲ್ಲಿ ವಿಜ್ಞಾನಿಗ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿರೆ ತಜ್ಞರು ಬೇರೆ ಬೇರೆ ವಿಷಯಗಳ ಬಗ್ಗೆ ಉಪನ್ಯಾಸ ಕೊಟ್ಟವೆ. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಡಿಕೇರಿನ ವತಿಯಿಂದ ಅವೆನ್ಸಿಸ್ 2025 ಸಾರ್ವಜನಿಕ ಆರೋಗ್ಯ ಜಾಗೃತ ವೈದ್ಯಕೀಯ ಪ್ರದರ್ಶನ ಕಾರ್ಯಕ್ರಮ ಇದೇ ತಾರೀಕು 27 ಮತ್ತು 28ರ ಬೆಳಿಗ್ಗೆ 10 ಗಂಟೆಯಿಂದ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಕಾವೇರಿ ಬ್ಲಾಕ್ ಹೊಸ ಕಟ್ಟಡದ 1ನೇ ಮಹಡಿಯಲ್ಲಿ ನಡೆದಿದೆ. ಈ ಸಂದರ್ಭ ಸಾಮಾನ್ಯ ಕಾಯಿಲೆಗ ಹಂಗೆ ಅದನ್ನು ತಡೆಯಕ್ಕೆ ಮಾಹಿತಿ, ವೈದ್ಯರೊಟ್ಟಿಗೆ ಮಾತುಕತೆ, ಆರೋಗ್ಯಕರ ಜೀವನ ಶೈಲಿ ಕುರಿತಂಗೆ ಪ್ರಾತ್ಯಕ್ಷಿಕೆ ಹಂಗೆ ಆರೋಗ್ಯ ಸಂಬಂಧಿತ ಮಾದರಿ ಮತ್ತೆ ಭಿತ್ತಿಪತ್ರ ಪ್ರದರ್ಶನ ಕಾರ್ಯಕ್ರಮ ನಡೆದಿದೆ. ಮಡಿಕೇರಿಯಿಂದ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಫ್ಲೈ ಬಸ್ ಸಂಚಾರ ಈಗಾಗಲೇ ಶುರು ಮಾಡಲಾಯಿತು. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಮಧ್ಯರಾತ್ರಿ 2:30 ಹೊರಟು ಮಡಿಕೇರಿಗೆ ಬೆಳಿಗ್ಗೆ 7:30 ತಲುಪಿದೆ. ಹಂಗೆ ಬೆಳಿಗ್ಗೆ 11:30 ಮಡಿಕೇರಿಯಿಂದ ಹೊರಟು ಸಾಯಂಕಾಲ 6:00 ಬೆಂಗಳೂರು ವಿಮಾನ ನಿಲ್ದಾಣ ತಲುಪಿದೆ ಅಂತ ಕೆಎಸ್ಆರ್ಟಿಸಿ ಮಡಿಕೇರಿ ಘಟಕದ ವ್ಯವಸ್ಥಾಪಕರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ಚಿನ್ನದ ಪ್ರತಿಕಣದಲ್ಲೂ 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆ. ವಿಶ್ವಾಸದಲ್ಲಿ ಮುಂಚೂಣಿಯಲ್ಲಿರುವ ಇರಿಟಿಯ ಚಿನ್ನಾಭರಣ ಮಳಿಗೆ ತಾಳುಕಂಡತಿಲ್ ಜುವೆಲ್ಲರ್ಸ್. ನಿಮ್ಮ ಮನಸ್ಸಿಗೊಪ್ಪುವ ಮದುವೆ ಚಿನ್ನಾಭರಣಗಳ ಅತಿ ನೂತನ ಡಿಸೈನ್ಸ್ ಹಾಗೂ ಸೆಲೆಕ್ಷನ್ ಗಳಿಗಾಗಿ ಬನ್ನಿ ತಾಳುಕಂಡತಿಲ್ ಜುವೆಲ್ಲರ್ಸ್ ಇರಿಟಿ. ಚರ್ಮ, ಮೂಳೆ, ನರ ಸಂಬಂಧಿ ಕಾಯಿಲೆಗಳು, ಉಸಿರಾಟದ ಸಮಸ್ಯೆ, ENT ಸಮಸ್ಯೆ ಸೇರಿದಂತೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ವಿರಾಜಪೇಟೆಯ ಆದ್ಯ ಆಯುರ್ವೇದ ಕ್ಲಿನಿಕ್ ಅಂಡ್ ಪಂಚಕರ್ಮ ಸೆಂಟರ್ನಲ್ಲಿ ಚಿಕಿತ್ಸೆ ಲಭ್ಯ. ನೇತ್ರ ತಜ್ಞರು ಹಾಗೂ ಸ್ತ್ರೀ ರೋಗ ತಜ್ಞರು ಲಭ್ಯರಿದ್ದಾರೆ. ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:00 ಸಂಜೆ 6:00 ಸಂಪರ್ಕಿಸಿ ಆದ್ಯ ಆಯುರ್ವೇದ ಕ್ಲಿನಿಕ್ ಅಂಡ್ ಪಂಚಕರ್ಮ ಸೆಂಟರ್, ಮಲ್ಮಾ ಕಾಂಪ್ಲೆಕ್ಸ್, FMC ರೋಡ್, ವಿರಾಜಪೇಟೆ. ಕಾಲ್ 9480055771 ಅಥವಾ 9633237765. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಹೈಸೂಡ್ಲೂರು ಶ್ರೀ ಮಹಾದೇವರ ವಾರ್ಷಿಕೋತ್ಸವದ ಪ್ರಯುಕ್ತ ಇದೇ 25ರಂದು ನಾಳೆ ಮಂಗಳವಾರ ವಿಶೇಷ ಪೂಜಾ ವಿಧಿವಿಧಾನಗಳು, ಸಂಜೆ ನಂತರ ದೇವರ ಅವಭೃತ ಸ್ನಾನ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಅಪ್ಪಂಗಳ ಹೆರವನಾಡು ಗ್ರಾಮದ ಪನ್ಯ ಶ್ರೀ ಮಾರಿಯಮ್ಮ ದೇವಿಯ ವಾರ್ಷಿಕೋತ್ಸವ ಇದೇ 25ರಂದು ನಡೆಯಲಿದೆ. ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ದೇವಾಲಯದ ಆಡಳಿತ ಮಂಡಳಿ ಕೋರಿದೆ. ಕಾವೇರಿ ಎಸ್ಟೇಟ್ ಕೊಳಕೇರಿ ನಾಪೋಕ್ಲು, ಪ್ರಕೃತಿ ಮಡಿಲಲ್ಲಿ ಆರಾಮದಾಯಕ ವಾಸ್ತವ್ಯಕ್ಕಾಗಿ ಪ್ರೀಮಿಯಂ ಕ್ಯಾಟಗರಿ ರೂಮ್ಸ್, ಸ್ವಿಸ್ ಟೆಂಟ್ ಕಾಟೇಜಸ್ ಲಭ್ಯ. ರೆಸ್ಟೋರೆಂಟ್ ನಲ್ಲಿ ರುಚಿಕರವಾದ ವಿಶೇಷ ಊಟೋಪಚಾರ, ವಿಶೇಷ ಸಂದರ್ಭಗಳನ್ನು ಆನಂದಿಸಲು, ಸಣ್ಣ ಪಾರ್ಟಿಗಳನ್ನು ಆಯೋಜಿಸಲು ಸುಂದರ ಸ್ಥಳ, ನಿಮ್ಮ ಬೇಡಿಕೆಗೆ ತಕ್ಕಂತೆ ಕ್ಯಾಟರಿಂಗ್ ಸೌಲಭ್ಯ. ಸಂಪರ್ಕಿಸಿ ಕಾವೇರಿ ಎಸ್ಟೇಟ್ ಕೊಳಕೇರಿ ನಾಪೋಕ್ಲು. ಕಾಲ್ ರೀನಾ ನಾಣಯ್ಯ 9972488275, ಅಪ್ಪಚಿರ ರಮೀ ನಾಣಯ್ಯ 8762345537. ಟಾಟಾ ಉತ್ಪನ್ನಗಳ ಕಾರುಗಳ ಶೋರೂಮ್ ಅರಸ್ ಕಾರ್ಸ್. ಇಲ್ಲಿ CNG, ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್ ಕಾರುಗಳು ಸೇರಿದಂತೆ 5 ಲಕ್ಷದಿಂದ ಹಿಡಿದು 34 ಲಕ್ಷಗಳವರೆಗಿನ ಎಲ್ಲಾ ಕಾರುಗಳು ಲಭ್ಯವಿದೆ. ಯುಗಾದಿ ಹಬ್ಬದ ಹಲವು ಆಕರ್ಷಕ ಆಫರ್ಗಳು ನಿಮಗಾಗಿ. ಟೆಸ್ಟ್ ಡ್ರೈವ್, ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಬನ್ನಿ ಟಾಟಾ ಮೋಟಾರ್ಸ್ ಅರಸ್ ಕಾರ್ಸ್, ಮಡಿಕೇರಿ, ಕುಶಾಲನಗರ ಮತ್ತು ಗೋಣಿಕೊಪ್ಪಲು. ಕಾಲ್ ಡೆನ್ ಬೋಪಣ್ಣ 8296646616. ഒമാനെ കൊടുകള് 1997 പാണ്ഡണ്ട കുട്ടനിയ ജനോപിഞ്ഞ അയങ്ങട തമ്മണുന്നുവാണ് പാണ്ഡണ്ട കാശിയപ്പനും കുടിത്ത് കൊടവ ഹാക്കി അക്കാഡമിയ ആദരല് മൊഴിയിട്ട ഒരു കാർബാർ അതേ കൊടവ ഒക്കൊടൊക്കട നടുവിൽ നടപ്പുറത്ത ഹാക്കികളി നമ്മെ ഈ നിട്ടില് ഈ ആണ്ട് ഈ കളി നമ്മന മുത്തണ്ട ഒക്കാര കൊടവ ഹാക്കി അക്കാഡമിയ ആദരല് മടിക്കേരിയില് ഈ ആണ്ട് 25 കാലത്ര ബുള്ളി നമ്മക്ക് മുട്ടിട്ടുണ്ട്. അതേപോലെ കഴിഞ്ഞ 24 കാല ഏതെല്ല ഒക്കാര ഈ കളി നമ്മന പെർത്ത് ചായോടെ നടത്തി തന്നാണ്ട പെരമകായ്ത്ത് അയങ്ങടെല്ലട ബല്യമനക്ക് ഒളിമ്പിക്സ് മാതിരില് ഹാക്കിര ഒരു തൂടുപൊളിച്ച കച്ചിട്ട് ഒക്കൊടൊക്കട ബല്യ ಮನೆಗೆ ಕೊಂಡ ಪೋಪನಿಗೆ ತೀರ್ಮಾನ ಮಾಡಿತ್ತು. ಇಂದ ಪೋಲ ಇದೇ ತಿಂಗ ಇರುವ ತಂಜನೆ ನಾಳಂಕೆಂಜ ಆದ್ಯವಾಯ್ತು. ಪಾಂಡಂಡ ಒಕ್ಕಡ ಬಲ್ಯ ಮನೆಯಲ್ಲಿ ತೂಡು ಬುಲ್ಚ ಕಚ್ಚಿಟ್ಟು ಇರುವ ತಂಜಿ ಇರುವ ತಾರು ಪಿಂಜ ಇರುವ ತೇಳಾಂಗ್ ಎಲ್ಲ ಒಕ್ಕದ್ರ ಬಲ್ಯ ಮನೆಗೂ ಪೋಪ ಪಿಂಜ ಇರುವ ತಟ್ಟನೆ ನಾಳಂಕೆಲ ಮುದ್ದಂಡ ಒಕ್ಕಟ್ರ ಹಾಕಿ ಕಳಿ ಉದ್ಘಾಟನೆ ರಂದು ಪೋಪ ನಡಪುಲು ಇದೇ ತೂಡು ಬುಲ್ಚ ಪುಡ್ಚಂಡು ಪರಂಬುಕತ್ತನೆ ಪೋಪ. ಇಂದ ಮಾರಿಪತ್ತು ಹಾಕಿ ಉದ್ಘಾಟನಾ ನಡಪುಗೆ ಕೊಡವ ಮಾಜನ ಪಿಂಜ ಹಾಕಿ ಕಳಿರ ಅಭಿಮಾನಿಯ ಏರ ಕಣಗಳು ಬಂದು ಕೂಡಿ ಅರಿತು ಸಾಕರ ತರನೊಂದು ಕೇಟವ ಮುದ್ದಂಡ ಕಪ್ ಹಾಕಿ ಅಧ್ಯಕ್ಷ ಪಿಂಜ ಕಾರ್ಯಪಡೆ ಕಾರಂಗ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಮುಖ್ಯಪಟ್ಟ ಸುದ್ದಿ. ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ರಾಷ್ಟ್ರೀಯ ಸಮ್ಮೇಳನ ನಾಳೆ ಪಿಂಗ ಮತ್ತಂದ ಜಿಲ್ಲಾ ಉಸ್ತುವಾರಿ ಸಚಿವಂಗಡ ಕೊಡಗು ಪ್ರವಾಸ. ಸುದ್ದಿರ ವಿವರ. ಕೆಳದಿ ಶಿವಪ್ಪ ನಾಯಕ ಕೃಷಿ ಪಿಂಗ ತೋಟಗಾರಿಕಾ ವಿಜ್ಞಾನತ್ರ ವಿಶ್ವವಿದ್ಯಾನಿಲಯತ್ರ ಆದರಣೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಉಳ್ಳ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದ ಇದೇ ತಿಂಗ 25 ಪಿಂಗ 26 ಜೀವ ವೈವಿಧ್ಯತ್ರ ಸಂರಕ್ಷಣೆ ಪಿಂಗ ಸುಸ್ಥಿರ ಭವಿಷ್ಯಕ್ಕಾಯ್ತ ಹವಾಮಾನ ಬದಲಾವಣೆ ತಗ್ಗಿಸುವಿಕೆ ಅನ್ನುವ ವಿಚಾರತ್ರ ಮೀದ ರಾಷ್ಟ್ರೀಯ ಸಮ್ಮೇಳನತ್ನ ನಡೆತುವ. ಈ ಸಮ್ಮೇಳನತ್ಲ ದೇಶತ್ರ ಬೋರೆ ಬೋರೆ ವಿಶ್ವವಿದ್ಯಾನಿಲಯತ್ರ ವೈಜ್ಞಾನಿಕ ಸಂಸ್ಥೆ ಪಿಂಗ ಜೀವ ವೈವಿಧ್ಯತ್ರ ಬಗ್ಗೆ